ಖುಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷ್ಣಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಪ್ರಾಯೋಜಿತ ಕಾರ್ಯಕ್ರಮ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಆಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಈ ಕುರಿತು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು ಮತ್ತು ತಜ್ಞವಾಣಿಯಲ್ಲಿ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದಿಂದ ರೈತರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಜಾನುವಾರುಗಳಿಗೆ ಚಿಕಿತ್ಸೆ ಈ ಕುರಿತು ಡಾ ದಿಲೀಪ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆನಂತರ ಶಂಭುಲಿಂಗವಾಲ್ದೊಡ್ಡಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಪ್ರಸಾರವಾಗುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 65%. ಬೀದರ್, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 80%. ರಾಯಚೂರು ಜಿಲ್ಲೆ ಒಳಗ 60%. ವಿಜಯಪುರ ಮತ್ತ ಜೈರಾಬಾದ್ಗಳಲ್ಲಿ 75%. ಯಾದಗಿರಿ ಜಿಲ್ಲೆ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 70% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಇರಬಹುದಾಗದ. ಈ ಸಂಗತಿಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನ್ಯೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ಬಸವಲಿಂಗಯ್ಯ, ಬೇಸಾಯ ಶಾಸ್ತ್ರಜ್ಞಾಗಿ ಕೆಲಸ ಮಾಡ್ತಾ ಇದ್ದೇನೆ. ನ್ಯೂಆಲ್ಗಿಯನ್ನು ಬಳಸೋದ್ರಿಂದ ಸಸಿ ಬೆಳವಣಿಗೆಯಲ್ಲಿ ಏನೆಲ್ಲ ಅನುಕೂಲಗಳಾಗ್ತವೆ, ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ತಿಳಿಸ್ಕೊಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನ್ಯೂಆಲ್ಗಿ ಅಂತಕ್ಕಂಥದ್ದು ನ್ಯಾನೋ ತಂತ್ರಜ್ಞಾನದಿಂದ ಉತ್ಪಾದನೆಯಾದಂತಹ ಸಸ್ಯ ಪೋಷಕಾಂಶಗಳ ಮಿಶ್ರಣ. ನ್ಯೂಆಲ್ಗಿನಲ್ಲಿ 12 ಬಗೆಯ ಸಸ್ಯ ಪೋಷಕಾಂಶಗಳಿವೆ. ಸಸ್ಯಗಳಿಗೆ ಬೇಕಾಗ್ತಕ್ಕಂಥ ಪ್ರಧಾನ ಪೋಷಕಾಂಶಗಳು ಅಥವಾ ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಅಂತ ಪೋಷಕಾಂಶಗಳು, ಲಘು ಪೋಷಕಾಂಶಗಳು, ಈ ಎಲ್ಲ ಪೋಷಕಾಂಶಗಳು ಒಳಗೊಂಡಿದೆ. ನ್ಯಾನೋ ತಂತ್ರಜ್ಞಾನದ ಮುಖಾಂತರ ನ್ಯಾನೋ ಸಿಲಿಕಾದ ಮೇಲೆ ಈ ಎಲ್ಲ ಪೋಷಕಾಂಶಗಳನ್ನ ಲೇಪಿತ ಮಾಡಿರ್ತಾರೆ.

ಸೀಟುಗಳ ಸಂಖ್ಯೆಯನ್ನ 60ಕ್ಕೆ ಏರಿಸಲಾಯಿತು ಸ್ನಾತಕ ಪದವಿ. ಇದರ ಜೊತೆಗೆ ಸ್ನಾತಕೋತ್ತರ PhD ಪದವಿಗಳು ಕೂಡ ಈಗ ನಾವು ಪ್ರದಾನ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳಿಗೆ. ಈ ಸೌಲಭ್ಯಗಳು ನಾವು ಅಲ್ಲಿ ಮಾಡಿದ್ವಿ. ಅಂತಂದ್ರೆ ಸ್ನಾತಕ ಸ್ನಾತಕೋತ್ತರ PhD ಎಲ್ಲದಕ್ಕೂ ಒಂದು ಶಿಕ್ಷಣ ಪಡ್ಲಿಕ್ಕೆ ಅವಕಾಶ ಅದ ಅಂತಂದಾಯ್ತು ಸರ್. ಸರ್, ಈಗ 84ರಿಂದ ಇಲ್ಲಿವರೆಗೆ ಯಾವ ರೀತಿ ಒಂದು ಅಭಿವೃದ್ಧಿ ಆಗ್ಯದಂತ ತಗೊಳ್ತಾರೆ? 84ನೇ ಇಸ್ವಿಯಲ್ಲಿ ನಾವು ಹೋಲಿಸಿ ನೋಡಿದಾಗ ನಮ್ದೇ ಆದಂತಹ ಒಂದು ಯಾವುದೇ ಸ್ವಂತ ಆಸ್ಪತ್ರೆ ಇರಲಿಲ್ಲ. ನಾವು ಇಲಾಖೆಯ ನಮ್ಮ ಕರ್ನಾಟಕ ಸರ್ಕಾರದ ಇಲಾಖೆ ಆಸ್ಪತ್ರೆ ಮೇಲೆ ಅವಲಂಬಿತವಾಗಿದ್ವಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸೌಲಭ್ಯಗಳು ಇದ್ವು, ಆದರೆ ಆಧುನಿಕ ಸೌಲಭ್ಯಗಳ ಒಂದು ಕೊರತೆ ಅಲ್ಲಿ ನಮಗೆ ಕಂಡು ಬರ್ತಾ ಇತ್ತು. ಮತ್ತೆ ನಮಗೆ ಭಾರತೀಯ ಪಶುವೈದ್ಯಕೀಯ ಪರಿಷತ್ತಿನ ಒಂದು ನಿಯಮಾವಳಿ ಅನುಸಾರ ಒಂದು ಅತ್ಯಾಧುನಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು. ಈ ಒಂದು ಉದ್ದೇಶದಿಂದ ನಮ್ಮ ನಂದಿ ನಗರ ಆವರಣದಲ್ಲಿ ಅತ್ಯಾಧುನಿಕ ಆಸ್ಪತ್ರೆಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಅದನ್ನ ನಮ್ಮ ವಿದ್ಯಾರ್ಥಿಗಳ ಬೋಧನೆಗೆ ಜೊತೆಗೆ ರೈತರಿಂದ ಬರ್ತಕ್ಕಂಥ ಎಲ್ಲಾ ತರಹದ ಜಾನುವಾರುಗಳಿಗೆ ನಾವು ಚಿಕಿತ್ಸೆ ಮಾಡತಕ್ಕಂಥ ವ್ಯವಸ್ಥೆ ಅಲ್ಲಿ ಮಾಡಿಕೊಂಡಿದ್ವಿ. ಸರ್, ಈಗ ಒಂದು ವೆಟರ್ನರಿ ಕಾಲೇಜು ಪ್ರಾರಂಭ ಮಾಡಬೇಕು ಅಂತಂದ್ರೆ ಒಂದು ಎಲ್ಲರೂ ಗುರುತಿರುವಂತದ್ದು ವೆಟರ್ನರಿ ಶಿಕ್ಷಣ ಕೊಡುವಂತದ್ದು, ಅದ್ರ ಜೊತೆಗೆ ಇನ್ನೂ ಮತ್ತೆ ಬೇರೆ ಉದ್ದೇಶ ಏನಂತಾರೆ ವೆಟರ್ನರಿದು? ಇದು ಶಿಕ್ಷಣ ಕೊಡ್ತಕ್ಕಂಥ ಖಂಡಿತವಾಗಿ ಒಂದು ವಿಚಾರ, ಆದ್ರೆ ರೈತರಿಗೆ ಸೇವೆ ಸಲ್ಲಿಸತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಇದೆ. ಈಗ ನಮ್ಮ ಪಶುಗಳು ಕೂಡ ಮನುಷ್ಯರ ತರನೇ ಬೇರೆ ಬೇರೆ ರೋಗಗಳಿಂದ ಬಳಲ್ತವೆ. ಮತ್ತೆ ಹಳ್ಳಿಗಳಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಅಷ್ಟೊಂದು ವ್ಯವಸ್ಥೆಗಳು ಇರೋದಿಲ್ಲ, ಹೆಚ್ಚಿನ ಚಿಕಿತ್ಸೆ ಮಾಡ್ಲಿಕ್ಕೆ ಅಲ್ಲಿ ಆಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಒಂದ್ ವೇಳೆ ಅವರು ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ಗೆ ತಂದಿದ್ದೆ ಆದಲ್ಲಿ ನಮ್ಮಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಅದನ್ನ ಛಕಿಣದ ಮುಖಾಂತರ ಒಳಗಡೆ ಏನ್ ತೊಂದರೆ ಇದೆ ಅಥವಾ ಅಲ್ಟ್ರಾಸೌಂಡ್ ಮುಖಾಂತರ ಅದಕ್ಕೆ ಏನ್ ತೊಂದರೆ ಇದೆ, ಮತ್ತೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಎಲ್ಲಾ ಸೌಲಭ್ಯಗಳು ಇರೋದ್ರಿಂದ ಖಚಿತವಾಗಿ ಒಳಗಡೆ ಏನ್ ತೊಂದರೆ ಆಗ್ತಾ ಇದೆ, ಯಾವ ಚಿಕಿತ್ಸೆ ಅದಕ್ಕೆ ಬೇಕು ಅಂತಕ್ಕಂಥದ್ದನ್ನು ಮನಗಂಡು ನಾವು ಎಲ್ಲಾ ತರದ ಚಿಕಿತ್ಸೆಗಳನ್ನು ನಾವು ಮಾಡಲಿಕ್ಕೆ ನಮ್ಮಲ್ಲಿ ಸೌಲಭ್ಯಗಳನ್ನು ಹೊಂದಿದ್ವಿ. ಈಗ ಉದಾಹರಣಾರ್ಥವಾಗಿ ಹೇಳಬೇಕಂದ್ರೆ ದೊಡ್ಡ ಜಾನುವಾರುಗಳು ಆದಂತಹ ಆಕಳು ಎಮ್ಮೆಗಳಿಗೂ ಕೂಡ ನಾವು ಸಂಪೂರ್ಣವಾಗಿ ಹೆಸರು ತಪ್ಪಿಸ್ತೀವಿ, ಅರವಳಿಕೆ ಔಷಧ ತಪ್ಪಿಸ್ಬಿಟ್ಟು ಮನುಷ್ಯರ ತರನೇ ಅವಕ್ಕೆ ಶಸ್ತ್ರಚಿಕಿತ್ಸೆನ ಮಾಡ್ತೀವಿ, ಎಲ್ಲಾ ರೀತಿ ಆಪರೇಷನ್ಸ್ ಮಾಡಬಹುದು. ಹೌದೌದು. ಆಮೇಲೆ ಈ ಸೌಲಭ್ಯಗಳು ಇತ್ತೀಚೆಗೆ ಬಂದಂತವು. ಈಗ ರಾಷ್ಟ್ರೀಯ ಕೃಷಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಇದರಲ್ಲಿ ಅನುದಾನ ಒದಗಿಸೋದ್ರಿಂದ ಈ ಎಲ್ಲಾ ಸೌಲಭ್ಯಗಳನ್ನು ನಾವು ಇಲ್ಲಿ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಮುಂಚೆ ನಾವು ಬರೀ ನಾಯಿಗಳಲ್ಲಿ ಅಥವಾ ಬೇರೆ ಪ್ರಾಣಿಗಳಲ್ಲಿ ಮಾತ್ರ ಈ ರೀತಿ ಅರವಳಿಕೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಈಗ ದೊಡ್ಡ ಜಾನುವಾರು ಕೂಡ ಎಂಥದೇ ಕಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆ ಇದ್ರೂ ಕೂಡ ನಾವು ಅದನ್ನು ಸುಲಭವಾಗಿ ನಿಭಾಯಿಸತಕ್ಕಂಥದ್ದು, ಮತ್ತೆ ಮುಂಬರ್ತಕ್ಕಂಥ ಪಶುವೈದ್ಯರನ್ನ ಸ್ನಾತಕೋತ್ತರ ಪದವಿಯಲ್ಲಿ ತರಬೇತಿಯನ್ನು ನೀಡತಕ್ಕಂಥದ್ದು ನಡೀತದೆ. ಅವರು ಮತ್ತೆ ರೈತರ ಬಾಗಿಲಿಗೆ ಹೋಗ್ಬಿಟ್ಟು ಅಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕೆ ಕೂಡ ಅವರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಸರ್, ಒಂದು ತಾವು ಹೇಳಿದ್ರೆ ಒಂದು ಆಪರೇಷನ್ ಥಿಯೇಟರ್ ಅದಂತ ದೊಡ್ಡದು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಒಂದು ಸೌಲಭ್ಯಗಳು ರೈತರಿಗೆ ಸಿಗ್ಲಿಕ್ಕೆ ಸಾಧ್ಯತೆ? ನಮ್ಮ ಆಪರೇಷನ್ ಥಿಯೇಟರ್ ಅಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಈಗ ನಾವು ಹೊರದೇಶದಿಂದ ಆ ಆಪರೇಷನ್ ಟೇಬಲ್ ಅನ್ನು ಖರೀದಿ ಮಾಡಿದ್ರೆ 20-30 ಲಕ್ಷ ಆಗ್ತದೆ. ಅದನ್ನು ನಾವು ಇಲ್ಲಿ ಸ್ಥಳೀಯವಾಗಿ ಲೋಕಲ್ ಆಗಿ ಏನ್ ಮಾಡಿದ್ವಿ, ಒಂದು ಮೋಟರ್ ಅನ್ನು ಅದಕ್ಕೆ ಜೋಡಿಸಿಬಿಟ್ಟು ಒಂದು ಸ್ಟೇನ್ಲೆಸ್ ಸ್ಟೀಲ್ ನ ಒಂದು ಟೇಬಲ್ ಅನ್ನು ಮಾಡಿದ್ವಿ. ಅದು ಬಹಳ ಕಡಿಮೆ ಖರ್ಚಿನಲ್ಲಿ ಅಂದ್ರೆ ಒಂದು 50,000-60,000 ಮಾತ್ರ ಆಗಿರೋದು. ಆ ದನಗಳನ್ನ ಆ ಟೇಬಲ್ ಮೇಲೆ ಮಲಗಿಸಿ ಹೆಸರು ತಪ್ಪಿಸಿ ಯಾವುದೇ ತೊಂದರೆ ಇಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಬಹುದು. ಈಗ ಬೇರೆ ನಿಲ್ಲಿಸಿ ಮಾಡಿದಾಗ ಏನಾಗ್ತದೆ, ದನಗಳು ಸರಿಯಾಗಿ ಸಹಕಾರ ನೀಡೋದಿಲ್ಲ, ಕೊಂಬು ಇಡ್ತಕ್ಕೆ ಪ್ರಯತ್ನ ಮಾಡ್ತವೆ ಅಥವಾ ಕಾಲು ಹಿಡಿದು ಇಂಥವೆಲ್ಲ ಮಾಡ್ತಿರ್ತವೆ. ಇದರಿಂದಾಗಿ ನಮಗೂ ಕೂಡ ಅದರಿಂದ ಗಾಯ ಆಗ್ಬೋದು, ನೋವಾಗ್ಬೋದು, ಅಂತ ಒಂದು ಸಂದರ್ಭ ಬರಬಾರ್ದು ಅಂತ ತಿಳ್ಕೊಂಡು ನಾವು ಈ ಒಂದು ಆಧುನಿಕ ಶಸ್ತ್ರಚಿಕಿತ್ಸೆನ ಪ್ರಾಣಿಗಳಲ್ಲಿ ನಿರಂತರವಾಗಿ ನಡೆಸ್ತಾ ಇದೀವಿ. ಇದರಲ್ಲಿ ಮತ್ತೇನೇನು ಸೌಲಭ್ಯಗಳು ಅದವಂತ ಸರ್ ನಿಮ್ಮ ಒಂದು ಕಾಲೇಜಿನ ಆವರಣದೊಳಗೆ? ನಮ್ಮಲ್ಲಿ ಇನ್ನೊಂದು ಏನಂದ್ರೆ ರೈತರು ದೂರ ದೂರದಿಂದ ಬರ್ತಾರೆ, ಬೀದರ್ ಜಿಲ್ಲೆ ಅಷ್ಟಲ್ಲ, ಈ ಕಲಬುರಗಿ ಜಿಲ್ಲೆ ಮತ್ತೆ ಕೆಲವೊಮ್ಮೆ ರಾಯಚೂರಿಂದ ಕೂಡ ಪ್ರಾಣಿಗಳು ನಮ್ಮ ಆಸ್ಪತ್ರೆಗೆ ಬರ್ತಕ್ಕಂಥ ಹೌದು ಪ್ರಾಣಿಗಳು ನಮ್ಮ ಹತ್ರ ಬರ್ತಿರ್ತವೆ. ಹಾಗಾಗಿ ಒಂದೊಳ್ಳೆ ದೂರದಿಂದ ಬಂದಂತ ರೈತರಿದ್ರೆ ನಮ್ಮಲ್ಲಿ ಒಳರೋಗಿ ವಿಭಾಗ ಅಂತಿದೆ, ಅಂದ್ರೆ ದನಗಳಿಗೆ ಇನ್ ಪೇಷಂಟ್ ಅಂತ ನೀವು ಮಾಡಿದ್ವಿ ಸೇರಿಸ್ಕೊಳ್ತೀರಿ? ಹೌದು, ಅದಕ್ಕೆ ಒಂದು ಕಟ್ಟಡ ಇದೆ, ಅಲ್ಲಿ ರೈತರು ತಮ್ಮ ಜಾನುವಾರುಗಳನ್ನು ಕಟ್ಟಬಹುದು. ಮತ್ತೆ ರಾತ್ರಿ ಅವರಿಗೆ ಉಳ್ಕೊಳ್ಳಿಕ್ಕೆ ಕೂಡ ಕೊಠಡಿಗಳ ವ್ಯವಸ್ಥೆ ಇದೆ, ಮತ್ತೆ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿನ ಸೌಲಭ್ಯ ಅಲ್ಲಿ ನಾವು ಒದಗಿಸಿಕೊಟ್ಟಿದ್ವಿ. ಮೇವು ಬೇಕಲ್ಲ ಸರ್? ಮೇವು ಕೆಲವೊಂದ್ಸರಿ ರೈತರು ತಗೊಂಡ್ ಬರ್ತಾರೆ, ಮಳೆಗಾಲ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ಮೇಯಿಸ್ತಾರೆ.

ಶಂಭುಲಿಂಗ ವಾಲ್ದೊಡ್ಡಿ ಹಾಗೂ ಸಂಘಟರಿಂದ ಇನ್ನೊಂದು ಜನಪದ ಗೀತೆಯನ್ನು ಕೇಳೋಣಂತ. ಗುರು ಜ್ಞಾನದ ಬೆಳಕ, ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಕ, ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ. ಗುರುನಿಲ್ಲದೆ ಗುಣ ಸಿಗೋದಿಲ್ಲ, ಹಣವಿದ್ದರೂ ಅರು ಬರೋದಿಲ್ಲ. ಗುರುನಿಲ್ಲದೆ ಗುಣ ಸಿಗೋದಿಲ್ಲ, ಹಣವಿದ್ದರೂ ಅರು ಬರೋದಿಲ್ಲ. ಗುರುಪದೇಶ ಆದವ ಬಲ್ಲ, ಗುರುಪದೇಶ ಆದವ ಬಲ್ಲ, ಗುರುವಿನ ಹೊರತು ಮತ್ಯಾರು ಇಲ್ಲ. ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಗ, ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ. ಗುರುವೆ ತಾಯಿ ತಂದೆ, ಗುರುವೆ ಬಂದು, ಗುರುವೆ ನೋಡು ಜ್ಞಾನದ ಬಿಂದು. ಗುರುವೆ ತಾಯಿ ತಂದೆ, ಗುರುವೆ ಬಂದು, ಗುರುವೆ ನೋಡು ಜ್ಞಾನದ ಬಿಂದು. ಗುರುವಿನ ಮಾತು ಕೇಳಿದರೆ ನೀನು, ಗುರುವಿನ ಮಾತು ಕೇಳಿದರೆ ನೀನು, ಬದುಕೆಲ್ಲ ಆಗುವುದು ಆಗ ಚಂದ. ಗುರುವೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಗ, ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ. ಗುರುವಿನ ಮಾತಿಗೆ ಕಿವಿಗೊಡಬೇಕು, ಮೂಲ ಅಕ್ಷರ ಕಲಿಯಲೇಬೇಕು. ಗುರುವಿನ ಮಾತಿಗೆ ಕಿವಿಗೊಡಬೇಕು, ಮೂಲ ಅಕ್ಷರ ಕಲಿಯಬೇಕು. ಮುತ್ತಿನಂತ ಶಬ್ದವ ನೀ ಓದಿ, ಮುತ್ತಿನಂತ ಶಬ್ದವ ನೀ ಓದಿ, ಸತ್ಯದ ವಚನವು ನುಡಿಯದ ಸಾಕು. ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಕ, ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ. ಕನ್ನಡ ನಾಡಿನ ಗುರುಗಳ ಜತ್ತ, ಬೋಧನೆಯಲ್ಲಿ ಮಾಡಿರಿ ಹಿಕ್ಮತ. ಕನ್ನಡ ನಾಡಿನ ಗುರುಗಳ ಜತ್ತ, ಬೋಧನೆಯಲ್ಲಿ ಮಾಡಿರಿ ಹಿಕ್ಮತ್. ಶಿಶುವಿನ ಭವಿಷ್ಯ ಗುರುವಿಗೆ ಗೊತ್ತ, ಶಿಶುವಿನ ಭವಿಷ್ಯ ಗುರುವಿಗೆ ಗೊತ್ತ, ಬರದಿಂದ ಬೆಳೆಯಲ್ಲಿ ಸಾಕ್ಷರ ಮೊತ್ತ. ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಗ, ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ. ಎಲ್ಲ ಶಾಲೆಯ ಗುರುಗಳ ಕೂಡಿ ಬಂದು ಮಕ್ಕಳಿಗೆ ಪ್ರೀತಿಯ ಮಾಡಿ. ಎಲ್ಲ ಶಾಲೆಯ ಗುರುಗಳ ಕೂಡಿ ಬಂದ ಮಕ್ಕಳಿಗೆ ಪ್ರೀತಿಯ ಮಾಡಿ. ಬಹುವಿಸ್ತಾರ ವಿದ್ಯೆಯ ನೀಡಿ, ಬಹುವಿಸ್ತಾರದ ವಿದ್ಯೆಯ ನೀಡಿ, ಜ್ಞಾನದ ಕಳೆಯನ್ನು ಭಾರತ ಕೀಡಿ. ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಗ, ಗುರು ಜ್ಞಾನ ಬೇಕಪ್ಪ ಎಲ್ಲರಿಗ. ಕನ್ನಡ ನಾಡಿನ ಗುರುಗಳು ನಾವು, ಕರಮುಗ್ದು ಹೇಳುವೆವು ಈ ಮಾತನ್ನ. ಕನ್ನಡ ನಾಡಿನ ಗುರುಗಳು ನಾವು, ಕರಮುಗ್ದು ಹೇಳುವೆವು ನಿಮ್ಮಯದೇ. ಮೆರೆದ ಬಂದ ಹಿರಿಯರು ನಾವೆಲ್ಲ, ಮೆರೆದ ಬಂದ ಹಿರಿಯರು ನಾವೆಲ್ಲ, ಗುರುವಿನ ಪಾದಕ್ಕೆ ಶರಣಾಗಬೇಕು. ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ, ಗುರು ಜ್ಞಾನದ ಬೆಳಗ, ಗುರು ಜ್ಞಾನವ ಬೇಕಪ್ಪ ಎಲ್ಲರಿಗ.